ಯೋಗ ಸುವಯಸ್ಸು ಮನಸ್ಸು ಯಾರಿಗಾಗಿ ಇದು ಯಾರಿಗಾಗಿ ಹೃದಯ ಹರಿಯ ಗೆಳೆಯ ನಿನಗಾಗಿ ಎಂದು ನಿನಗಾಗಿ ನಿನಗಾಗಿ ಸೊಗಸು ವಯಸ್ಸು ಮನಸ್ಸು ಯಾರಿಗಾಗಿ ಇದು ಯಾರಿಗಾಗಿ ಮನೆಯಲ್ಲೇ ಕೊಂಡುಕೊಂಡೆ ಕಂಡಲೆ ನನ್ನ ಮನಸ್ಸನ್ನೇ ನಗುವ ಈ ವೇಳೆ ಈ ಮನಸ್ಸು ಮುಂದರು ಮನಸ್ಸಿನ ಉಯ್ಯಾಲೆ ಹೃದಯ ವಿರಜೋಪಾನ ಹೆದರದಿರುವ ಚಿನ್ನ ಒಡೆಯದಿರುವ ಚಿನ್ನ ನಾ ಬೇಡುವೆ ಸೊಗಸು ವಯಸ್ಸು ಮನಸ್ಸು ಯಾರಿಗಾಗಿ ಇದು ಯಾರಿಗಾಗಿ ಹೃದಯ ಹರಿಯ ಗೆಳೆಯ ನಿನಗಾಗಿ ನಿನಗಾಗಿ ನಿನಗಾಗಿ ಬ್ರಹ್ಮನ ಬರವಣಿಗೆ ರಾಣಿಯಂತೆ ಇಂದು ನೀ ಪ್ರೀತಿ ಅರಮನೆಗೆ ನಂಬಿರುವೆ ನಾನಿಂದು ಕೈ ಬಿಡಲು ಎಂದೆಂದು ಜೊತೆಯಿರುವ ನಾನೆಂದು ಈ ಬಾಳಲಿ ಸೊಗಸು ವಯಸ್ಸು ಮನಸ್ಸು ಯಾರಿಗಾಗಿ ಇದು ಯಾರಿಗಾಗಿ